ಮತ್ತು 24-35% ಪ್ರೋಟೀನ್ ಅಂಶ ಇದೆ ಮತ್ತು ವಿಟಮಿನ್ ಬಿ ಇದೆ. ಇದನ್ನು ನಾವೇನಂತ ಕರಿತಾರೆ ಅಂದರೆ ಬಡವರ ಬಾದಾಮಿ ಅಂತಲೂ ಕರೀತಾರೆ, ಯಾಕಂದರೆ ಅಂಥಷ್ಟು ಪ್ರೋಟೀನ್ ಇದೆ ಆ್ಯಕ್ಚುಲಿ. ಅದಕ್ಕೋಸ್ಕರ ನಾವು ಬೆಳೀತಾರೆ. ಮತ್ತು ನಮ್ಮ ಚಿತ್ರದುರ್ಗದಲ್ಲಿ ಸುಮಾರಾಗಿ 1,00,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ ಇತ್ತೀಚೆಗೆ. ಮತ್ತು ಏನಾಗ್ತೈತೆ ಅಂದರೆ ಇತ್ತೀಚೆಗೆ ಇದರ ಇಳುವರಿ ಕಡಿಮೆ ಆಗ್ತಿದೆ. ಈಗ ನಾವು ಎವರೇಜ್ ಇಳುವರಿ ತಗಂದ್ರೆ ಅಂದರೆ 1 ಹೆಕ್ಟರ್ಗೆ ಅಂದರೆ 2.5 ಎಕರೆಗೆ ಒಂದು ಏನಾಗ್ತೈತೆ ಅಂದರೆ 561 kg ಬರ್ತಾ ಇದೆ ಇಳುವರಿ. ಯಾಕೆ ಇಳುವರಿ ಕಡಿಮೆ ಆಗ್ತಿದೆ ಅಂದರೆ ಮೇನ್ ಉದ್ದೇಶ ಅಂದರೆ ಒಂದು ನಮಗೆ ಸರಿಯಾದ ಟೈಮಲ್ಲಿ ಮಳೆ ಆಗ್ತಾ ಇಲ್ಲ, ಆಮ್ಯಾಕೆ ಬಿತ್ತನೆ ಸಮಯ ಸರಿಯಾಗಿ ನಾವು ಬಿತ್ತನೆ ಮಾಡ್ತಾ ಇಲ್ಲ, ಆಮ್ಯಾಕೆ ಇನ್ನೊಂದೇನಂದರೆ ಅಂತರ. ಈಗ ನಮಗೆ ಎಷ್ಟು ಅಂತರ ಕಾಯ್ಕೋಬೇಕು, ಸಾಲಿಂದ ಸಾಲಿಗೆ ಅಂತರ ಇರ್ಬೋದು, ಮತ್ತು ಸಸಿಗಳಿಂದ ಅಂತರ ಇರ್ಬೋದು, ಅದನ್ನು ಕಾಯ್ಕೊಂತ ಇರ್ಬೋದು, ಆ ಅಂತರ ಇರ್ಬೋದು, ಮತ್ತು ನಮಗೆ ಎಷ್ಟು 1 ಎಕರೆಗೆ ಬೀಜ ಬೇಕಾಗತ್ತೆ ಅದನ್ನು ನಾವು ಕಡಿಮೆ ಮಾಡ್ತಾ ಇದ್ರೆ ಆ್ಯಕ್ಚುಲಿ ಯಾಕೆ ಅದು ಒಂದು. ಮತ್ತು ಇನ್ನೊಂದೇನಂದರೆ ನಮಗೆ ಈ ಕೀಟ ಮತ್ತು ರೋಗದ ಬಾಧೆ, ಮತ್ತು ಸರಿಯಾಗಿ ಪೋಷಕಾಂಶ ನಿರ್ವಹಣೆ ಮಾಡಲ್ಲ, ಮತ್ತು ಕಳೆ ನಿಯಂತ್ರಣ ಮಾಡಲ್ಲ, ಇವೆಲ್ಲ ಸಮಸ್ಯೆಗಳಿಂದ ನಮಗೆ ಇತ್ತೀಚೆಗೆ ಇಳುವರಿ ಕಡಿಮೆ ಆಗ್ತದೆ. ಮತ್ತು ಭೂಮಿ ಸಿದ್ಧತೆ ಏನಿಲ್ಲ ನಾವು ಈಗ ಏನಂದರೆ ಭೂಮಿ ಸಿದ್ಧತೆ ಅಂದರೆ ನಾವು ವರ್ಷ ಈಗ ಏನಾದರೂ ನಿಮ್ಮಲ್ಲಿ ಕಾಯಿ ಕೊಳೆ ರೋಗ ಬಂತಂದರೆ ಸ್ವಲ್ಪ ಶೇಂಗಾ ಬಿಟ್ಟು ಬೇರೆ ಬೆಳೆ ಹಾಕ್ಬೇಕಾಗತ್ತೆ. ಈಗ ಯಾವ ಥರ ಭೂಮಿ ಅಂದರೆ ಈಗ ನಮಗೆ ಏಪ್ರಿಲ್ ಮೇದಲ್ಲಿ ಒಂದು ಡಬಲ್ ಬಾಟಮ್ ಪ್ಲೋ ಅಥವಾ 5 ಬಾಟಮ್ ಪ್ಲೋದಲ್ಲಿ ಉಳುಮೆ ಮಾಡಿ ನಂತರ ಹೆಂಟಿಗಳನ್ನು ಹೊಡೆದು ನಂತರ ನಾವು ಈ ಥರ ಭೂಮಿ ಸಿದ್ಧತೆ ಮತ್ತು ಹರಗಿ ಚೆನ್ನಾಗಿ ಮಣ್ಣು ಪುಡಿ ಇರಬೇಕು, ಆ ಥರ ಮಾಡ್ಕೊಂಡು ನಾವು ಬಿತ್ತನೆ ಮಾಡ್ಬೋದು, ಈ ಭೂಮಿ ಸಿದ್ಧತೆಯನ್ನು ಮಾಡ್ಕೋಬೋದು. ಮತ್ತು ಇನ್ನೊಂದೇನಂದರೆ ನಮಗೆ ಈ ಗೊಬ್ಬರಗಳು ಯಾವ ಗೊಬ್ಬರನ ಬಳಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಶೇಂಗಾದಲ್ಲಿ ಫಸ್ಟ್ ನಾವೇನಂದರೆ ಕೊಟ್ಟಿಗೆ ಗೊಬ್ಬರ, ನಾವು 1 ಎಕರೆಗೆ 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ನಾವು 15 ದಿವಸ ಮುಂಚೆ ನಾವೇನಂದರೆ ಒಂದು 15 ದಿವಸ ಮುಂಚೆ ನಾವು ಕೊಟ್ಟಿಗೆ ಗೊಬ್ಬರನ ಹಾಕೋದ್ರೆ ಏನಾಗ್ತದೆ ಅದರಲ್ಲಿರುವ ಪೋಷಕಾಂಶಗಳು ಬೆಳೆ ಸಿಗ್ತದೆ ಆ್ಯಕ್ಚುಲಿ. ನಂತರ ರಾಸಾಯನಿಕ ಗೊಬ್ಬರ ಯಾವ ಹಾಕ್ಬೋದು ಬಿತ್ತೋ ಸಮಯದಲ್ಲಿ, ಅದಕ್ಕೇನು ಬೇಕಾಗಿದೆ ನಮಗೆ DAP ಒಂದು 60 kg DAP 1 ಎಕರೆಗೆ, ಒಂದು 25 kg ಪೊಟ್ಯಾಸ್. ರೈತರು ಏನು ಮಾಡ್ಬಿಡ್ತಾರೆ ಬರೀ DAP ಹಾಕ್ತಾರೆ, ಯಾಕಂದರೆ ನಮಗೆ ಪೊಟ್ಯಾಸ್ ತಪ್ಪದೇ ಹಾಕಬೇಕು. ಬೆಳೆ ಒಂದು ಬರವನ್ನು ತಡೆಗಣ ಶಕ್ತಿ, ಮತ್ತು ಕೀಟರೋಗವನ್ನು ತಡೆಗಣ ಶಕ್ತಿ, ಮತ್ತು ಇನ್ನೊಂದು ಏನಂದರೆ ಕಾಯಿ ಸೈಜ್ ಚೆನ್ನಾಗಿ ಬರಬೇಕಾದ್ರೆ ನಾವು ಪೊಟ್ಯಾಸನ್ನು ತಪ್ಪದೇ ಹಾಕಬೇಕು. ಅದಕ್ಕೋಸ್ಕರ ರೈತರು 1 ಎಕರೆಗೆ 60 kg ಪೊಟ್ಯಾಸನ್ನು ಹಾಕಬೇಕು. ನಂತರ ಅದ್ರ ಜೊತೆಗೆ ಲಘು ಪೋಷಕಾಂಶ ಅಂತ ಬರ್ತವೆ ಆ್ಯಕ್ಚುಲಿ, ಸತುವು ಅಂತ ಬರ್ತದೆ, ಅದು 1/4 kg. ಬೋರಾನ 2 kg, ಕಾಯಿ ಜಳ್ಳಾಗಬಾರ್ದಂದ್ರೆ ನಾವು ಬೋರಾನ ಪ್ರತಿ ಎಕರೆಗೆ 2 kg ಬೋರಾನ್ ಹಾಕಬೇಕು. ಮತ್ತು ಇನ್ನೊಂದು ಜಿಪ್ಸಮ್ಮನ್ನು ಭಾಳ ಹಾಕಬೇಕು. ಜಿಪ್ಸಮ್ಮು ಭಾಳ ಇಂಪಾರ್ಟೆಂಟು ಶೇಂಗಾಕ್ಕೆ, ಯಾಕೆಂದರೆ ನಮಗೆ ನೆಲ ಮೃದು ಆಗಬೇಕು. ಯಾಕೆಂದರೆ ಶೇಂಗಾ ಇದೆಯಲ್ಲ ಅವೆಲ್ಲ ಏನಕ್ಕಂದ್ರೆ ಬಾರಂಗಿಗಳು ನೆಲದಲ್ಲೇ ಇರ್ತವೆ ಆ್ಯಕ್ಚುಲಿ, ಅವು ಚೆನ್ನಾಗಿ ಬರಬೇಕಾದ್ರೆ ನಾವು ಅದಕ್ಕೆ ತಪ್ಪದೇ ಜಿಪ್ಸಮ್ಮನ್ನು ಹಾಕಬೇಕು, ಮತ್ತು ಎಣ್ಣೆ ಅಂಶ ಜಾಸ್ತಿ ಆಗಬೇಕಾದ್ರು. ಸೊ ಅದಕ್ಕೋಸ್ಕರ ನಾವು ರೈತರು ತಪ್ಪದೇ 1 ಎಕರೆಗೆ 200 kg ಜಿಪ್ಸಮ್ಮನ್ನು ನಾವು ಬಿತ್ತುವ ಸಮಯದಲ್ಲೇ ಹಾಕ್ಬೋದು, ಇಲ್ಲ ಬಿತ್ತಿದ 45 ದಿವಸ ಆದಮೇಲೆ ಸಹ ಏನಂದರೆ ಆ ಸಾಲುಗಳ ಮಧ್ಯದಲ್ಲಿ ಹಾಕಿ ಅದನ್ನು ಹಾಕಬಹುದು ಈ ಥರ. ಯಾಕೆಂದರೆ ಜಿಪ್ಸಮ್ಮಲ್ಲಿ ನಮಗೆ 23%ಷ್ಟು ಸುಣ್ಣ ಇರ್ತದೆ ಮತ್ತು 18% ಗಂಧಕ ಇರುತ್ತೆ, ಹಂಗಾಗಿ ಬೇರುಗಳು ದೊಡ್ಡಸಾಗಿ ಬೆಳೀತವು. ಎಣ್ಣೆ ಅಂಶ, ಯಾಕಂದರೆ ನಾವು ಮಾರ್ಕೆಟಲ್ಲಿ ಮಾರಬೇಕಾದ್ರೆ ಎಣ್ಣೆ ಅಂಶ ಭಾಳ ಇಂಪಾರ್ಟೆಂಟು, ಜಾಸ್ತಿ ಎಣ್ಣೆ ಅಂಶ ಇದ್ದರೆ ರೇಟ್ ಚೆನ್ನಾಗಿ ಸಿಗ್ತದೆ. ಅದಕ್ಕೋಸ್ಕರ ತಪ್ಪದೇ ಜಿಪ್ಸಮ್ಮನ್ನು ಹಾಕೋದ್ರಿಂದ ನಾವು ಎಣ್ಣೆ ಅಂಶ ಜಾಸ್ತಿ ಆಗ್ತದೆ, ಮತ್ತು ನೆಲದಲ್ಲಿ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತವು, ಜಳ್ಳು ಆಗಂಗಿಲ್ಲ, ಚೆನ್ನಾಗಿ ಬೆಳೀತದೆ ಆ್ಯಕ್ಚುಲಿ. ಇಳುವರಿನ ಹೆಚ್ಚಿಗೆ ಪಡೆಯಬೇಕಾದ್ರೆ ಭಾಳ ಇಂಪಾರ್ಟೆಂಟು, ಯಾಕಂದರೆ ನಮಗೆ ಬಿತ್ತನೆ ಕಾಲ ಭಾಳ ಇಂಪಾರ್ಟೆಂಟು. ಯಾಕಂದರೆ ನಮಗೆ ಸರಿಯಾದ ಸಮಯಕ್ಕೆ ನಾವು ಬಿತ್ತನೆ ಮಾಡಿದರೆ ಮುಂದೆ ಬರುವಂಥ ರೋಗ ಕೀಟ ಬರೋಂಗಿಲ್ಲ, ನಾವು ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಲಿಲ್ಲ ಅಂದರೆ ಇವೆಲ್ಲ ಕೀಟ ಮತ್ತು ರೋಗದ ಬಾಧೆ ಮತ್ತು ಪೋಷಕಾಂಶ ಕೊರತೆಯೂ ಸಹ ಕಂಡು ಬರ್ತದೆ. ಹಂಗಾಗಿ ನಾವು ಬಿತ್ತನೆ ಕಾಲ ಭಾಳ ಇಂಪಾರ್ಟೆಂಟ್. ಇದನ್ನು ಯಾವಾಗ ನಾವು ಬೇಸಿಗೆಯಲ್ಲಿ ಬಿತ್ತನೆ ಮಾಡ್ಬೋದಂದ್ರೆ ಈ ಡಿಸೆಂಬರ್ ಕೊನೆಯಿಂದ ಜನವರಿ ಕೊನೆಯವರೆಗೂ ನಾವು ಇವನ್ನ ಫೆಬ್ರವರಿ ಫಸ್ಟ್ ವೀಕಲ್ಲಿ ಸಹ ಏನಂದ್ರೆ ಈ ಶೇಂಗಾವನ್ನು ಬಿತ್ತನೆ ಮಾಡ್ಬೋದು. ಈ ಶೇಂಗಾ ಈ ಥರ ಬಿತ್ತನೆ ಮಾಡ್ಬೋದು, ಮತ್ತು ಎಲ್ಲ ಮಣ್ಣಲ್ಲಿ ನಾವು ಇದನ್ನು ಬಿತ್ತನೆ ಮಾಡ್ಬೋದು. ನಮಗೆ ಇಂಥ ಮಣ್ಣೆಲ್ಲ ಆದರೆ ಏನಂದರೆ ಸ್ವಲ್ಪ ನೀರು ನಿಲ್ಲಬಾರ್ದು ಇಲ್ಲಿ, ಯಾಕಂದರೆ ಕಾಯಿ ಕೊಳೆ ರೋಗ ಅಂತ ಬರುತ್ತೆ ಆ್ಯಕ್ಚುಲಿ, ನೀರು ನಿಲ್ಲಬಾರ್ದು. ಹಂಗಾಗಿ ಮಣ್ಣು ಸ್ವಲ್ಪ ನೀರು ಬಸಿದು ಹೋಗುವಂಥ ಇರುವ ಮಣ್ಣಲ್ಲೇ ನಾವು ಇದನ್ನು ಬೆಳೀಬೋದು ಆ್ಯಕ್ಚುಲಿ. ಮತ್ತು ಇನ್ನೊಂದೇನು ತಳಿಗಳು, ಈ ಆ್ಯಕ್ಚುಲಿ ನಮಗೇನಂದರೆ TMA2 ಚೆನ್ನಾಗಿ ಬಂದಿದೆ, ಇನ್ನು ಬೇಸಿಗೆಯಲ್ಲಿ ಬೆಳೆಯುವುದೇನು ಸಮಸ್ಯೆ ಇಲ್ಲ. ಇನ್ನೊಂದು KC6 ಅಂತ ಇದೆ, ಆಮ್ಯಾಕೆ DH256 ಅಂತ, ಈ ತಳಿಗಳನ್ನ ನಾವು ಬೇಸಿಗೆಯಲ್ಲೇ ಬೆಳೀಬೋದು ಆ್ಯಕ್ಚುಲಿ. ಮತ್ತು ಇನ್ನೊಂದು ಬೀಜೋಪಚಾರ, ಈಗ ನಮ್ಮ ಮಕ್ಕಳಿಗೆ ನಾವು ಚುಚ್ಚುಮದ್ದು ಹಾಕ್ಸ್ತೇವಲ್ಲ ಆ ಥರ ನಾವು ಬೀಜೋಪಚಾರ ಮಾಡೋದ್ರಿಂದ ಮುಂದೆ ಬರುವಂಥ ರೋಗಗಳನ್ನು ತಡೆಗಟ್ಟಬೋದು, ಮತ್ತು ಕೀಟಬಾಧೆ ತಡೆಗಟ್ಟಬೋದು, ಮತ್ತು ಇನ್ನೊಂದೇನೆಂದರೆ ಪ್ರಮುಖವಾಗಿ ನಮಗೆ ಪೋಷಕ ಕೊರತೆಯನ್ನು ನಾವು ನೀಗಿಸಬಹುದು. ಅದಕ್ಕೋಸ್ಕರ ನಾವು ತಪ್ಪದೇ ಬೀಜೋಪಚಾರ ಮಾಡಿದರೆ ಏನು ಇವೆಲ್ಲ ಮುಂದೆ ಬರುವಂಥ ರೋಗನ ತಡೆಗಟ್ಟಬೋದು. ಅದಕ್ಕೋಸ್ಕರ ನಾವು ಶೇಂಗಾವನ್ನು ಯಾವ ಥರ ಬೀಜೋಪಚಾರ ಮಾಡೋದಂದರೆ, ನಾವು ಫಾರ್ ಎಕ್ಸಾಂಪಲ್ ಈಗ ಶೇಂಗಾದಲ್ಲಿ ಏನಂತ ಹೇಳಿದರೆ ನಿಮಗೆ ಕಾಯಿ ಕೊಳೆ ರೋಗ ಇರ್ಬೋದು, ಗಿಡ ಒಣಗ ರೋಗ ಇರ್ಬೋದು, ಅವನ್ನು ತಡೆಗಟ್ಟಬೇಕಾದ್ರೆ ನಾವು 1 kg ಬೀಜಕ್ಕೆ 3 gram ಕ್ಯಾಪ್ಟಾನ್, ಅದು ಸಿಗಲಿಲ್ಲಂದ್ರೆ ಈಗ ಕೃಷಿ ಇಲಾಖೆಯಲ್ಲಿ ನಿಮಗೆ ಕಾರ್ಬನ್ ಡೈಜಮ್ ಸಬ್ಸಿಡಿಯಲ್ಲಿ ಸಿಗ್ತದೆ, ಅದನ್ನು 1 kg ಬೀಜಕ್ಕೆ ನಾವು 2 gram ಹಾಕಿ ಬೀಜೋಪಚಾರ ಮಾಡಿ ನಂತರ ನಮಗೇನಂದ್ರೆ ಗೆದ್ದೆ ಅಥವಾ ಗೊಂಡೆ ಹುಳ ಸಮಸ್ಯೆನೂ ಇದೆ ಮತ್ತು ಅಥವಾ ಬೇರೆ ಕಡಿ ಹುಳ ಸಮಸ್ಯೆ ಇದೆ, ನಾವು ಅದನ್ನು ಹೋಗಲಾಡಿಸ್ಬೇಕಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 15 mCi ನಾವು ಬೀಜೋಪಚಾರ ಮಾಡಬೇಕು. ನಂತರ 1 ತಾಸು ಆದಮೇಲೆ ಈ ಅಣುಜೀವಿಗಳನ್ನು ಬೀಜೋಪಚಾರ ಮಾಡಬೇಕು. ಯಾವ ಅಣುಜೀವಿಗಳಂದರೆ ರೈಜೋಬಿಯಂ ಅಂತ. ಯಾಕಂದರೆ ನಮಗೆ ನಿಸರ್ಗದಲ್ಲಿ 78% ಸಾರಜನಕ ಇರ್ತಾರೆ, ಅದು ಆ್ಯಕ್ಚುಲಿ ಆ ಸಾರಜನಕ ಇದೆಲ್ಲ ಅದು ಒಂದು ಅನಿಲ ರೂಪದಲ್ಲಿರ್ತದೆ. ಆ್ಯಕ್ಚುಲಿ ಯಾವುದೇ ಒಂದು ಬೆಳೆ ತಗೋಬೇಕಾದ್ರೆ ಒಂದು ನಮಗೆ ಘನ ಅಥವಾ ದ್ರವ ರೂಪ ಬೇಕು. ಅದಕ್ಕೋಸ್ಕರ ನಾವು ಬೀಜೋಪಚಾರ ಮಾಡಿದರೆ ರೈಜೋಬಿಯಮನ್ನು 1 kg ಬೀಜಕ್ಕೆ 4 gram ಮಾಡಿದರೆ ನಾವು 20 kg ಯೂರಿಯಾ ಗೊಬ್ಬರ ಹಾಕೋದು ಕಡಿಮೆ ಮಾಡ್ಬೋದು. ಯಾಕಂದರೆ ಅದು ಭೂಮಿಯಲ್ಲಿ ಇದ್ದಂಥ ಯೂರಿಯಾ ಮತ್ತು ನಿಸರ್ಗದ ಯೂರಿಯಾವನ್ನು ಫಿಕ್ಸ್ ಮಾಡಿ ಆ ಬೆಳೆಗೆ ಸಿಗೋಕೆ ಮಾಡ್ತತಿ. ಇನ್ನೊಂದು ರಂಜಕ ರಕ್ಷಣಜೀವಿ ಅಂತ PSP ಅಂತ ಹೇಳ್ತಾರೆ. ಇದನ್ನು ಸಹ ನಾವು 4 gram ನಾವು ಬೀಜೋಪಚಾರ ಮಾಡಿದರೆ ನಮ್ಗೆ, ಯಾಕಂದರೆ ಈ ರಂಜಕ ಇದೆಯಲ್ಲ ಭೂಮಿಯಲ್ಲಿ ಚಲನವಲೆ ಆಗಲ್ಲ, ಆ ಪೋಷಕಾಂಶ ಇದೆಯಲ್ಲ ರಂಜಕ ಅದು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಆ್ಯಕ್ಚುಲಿ. ಹಾಗಾಗಿ ನಾವು ಆ ಭೂಮಿಗೆ ಆ ಬೆಳೆಗೆ ಬೇರಿಗೆ ಸಿಗಬೇಕಾದ್ರೆ ನಾವು ಬೀಜೋಪಚಾರ ಮಾಡಿದರೆ ಅದಕ್ಕೂ ಸಹ ಏನಾದರೂ DAP ಗೊಬ್ಬರ ಒಂದು 15-20 kg DAP ಗೊಬ್ಬರ ಹಾಕೋದು ಕಡಿಮೆ ಮಾಡ್ಬೋದು ಇದನ್ನು ಉಪಯೋಗ ಮಾಡಿದರೆ. ಮತ್ತು ಇನ್ನೊಂದು ಲಾಸ್ಟ್ ಟ್ರೈಕೋಡ್ರಮ ಅಂತ ಬರ್ತದೆ, ಯಾಕಂದರೆ ಮುಂದೆ ಬರುವಂಥ ಸೊರಗು ರೋಗವನ್ನು ನಿಯಂತ್ರಣ ಮಾಡ್ತತಿ. ನಾವು ಯಾಕಂದರೆ ಈಗ ನಾವು ರೈತರು ಹೆಚ್ಚಿಗೆ ಆದಾಯ ಪಡ್ಕೋಬೇಕಾದ್ರೆ ನಮ್ಮ ಏನು ಉದ್ದೇಶ ಬೇಸಾಯದಲ್ಲಿ ಖರ್ಚನ್ನು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಬೀಜೋಪಚಾರ ಮಾಡೋದ್ರಿಂದ ಮಿನಿಮಮ್ ಜಸ್ಟ್ ಇದಕ್ಕೆ ಒಂದು 100-150 rupees ಖರ್ಚಾಗ್ತದೆ ಅಷ್ಟೇ ಬಿಟ್ಟರೆ ನಾವು ಇದರಿಂದ ಏನಾಗ್ತದೆ ಅಂದರೆ ಒಂದು 2,500-3,000 rupees ಉಳಿತಾಯ ಮಾಡ್ಬೋದು. ಅದಕ್ಕೋಸ್ಕರ ರೈತರು ಇನ್ನು ಮುಂದೆ ಯಾವುದೇ ಬೆಳೆ ಇರಲಿ, ಶೇಂಗಾ ಅಷ್ಟೆಲ್ಲ ಯಾವುದೇ ಬೆಳೆಗೆ ನೀವು ತಪ್ಪದೆ ಬೀಜೋಪಚಾರ ಮಾಡಿ ನಮ್ಮ ಮಕ್ಕಳಿಗೆ ಯಾಕೆ ಚುಚ್ಚುಮದ್ದು ಹಾಕ್ಸ್ತಾವಲ್ಲ ಆ ಥರ ನಾವು ಬೀಜೋಪಚಾರ ಮಾಡೋದು ಭಾಳ ಒಳ್ಳೆಯದು. ಆ್ಯಕ್ಚುಲಿ ನಾವು ಬೀಜ ತಪ್ಪದೇ ಮಾಡಬೇಕು. ನೆಕ್ಸ್ಟು ಅಂತರ ಬೇಸಾಯ, ನಾವು ಯಾವಾಗ ಅಂತರ ಬೇಸಾಯ ಮಾಡೋದಪ್ಪ ಭಾಳ ಇಂಪಾರ್ಟೆಂಟ್. ಇದರಲ್ಲಿ ನಾವು ಬಿತ್ತಿದ ಒಂದು 25 days ಆದಮೇಲೆ, 30 days ಆದಮೇಲೆ, 40 days ಆದಮೇಲೆ ಮೂರು ಹಂತದಲ್ಲಿ ನಾವು ಅಂತರ ಬೇಸಾಯ ಮಾಡೋದ್ರಿಂದ ನಾವು ಏನಂದ್ರೆ ಅಂತರ ಬೇಸಾಯ ಮಾಡೋ ಉದ್ದೇಶ ಒಂದು ಕಳೆ ಹತೋಟಿ ಆಗ್ತತಿ, ಮತ್ತು ನೆಲದಲ್ಲಿ ಬಿರುಕು ಬಿಟ್ಟಿರ್ತದಲ್ಲ ಅದು ಮುಚ್ಕೊಂಡ್ರಿಂದ ತೇವಾಂಶ ಆರೋಗ್ಯದು ಸಹ ಏನಂದ್ರೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ತಪ್ಪದೇ ನಾವು ಸ್ವಲ್ಪ ಬರಗಾಲ ಜಾಸ್ತಿ ಆತಂದರೆ ಜಾಸ್ತಿ ಅಂತರ ಬೇಸಾಯನ ಮಾಡಿರಿ. ನಂತರ ಏನಂದರೆ ಕೈ ಕಳೆನ ತೆಗಿಬೋದು. ಮತ್ತು ಇನ್ನೊಂದು ಏನಂದರೆ ಒಂದೊಂದು ಸಂದರ್ಭ ಇರ್ತದೆ ಆ್ಯಕ್ಚುಲಿ, ಈಗ ಕಂಟಿನ್ಯೂಸ್ ನಮಗೆ ಮಳೆ ಬರ್ತಾ ಇದೆ ಅಥವಾ ಕೂಲಿ ಆಳು ಸಿಗ್ತಾ ಇಲ್ಲ ಅಂಥ ಸಮಯದಲ್ಲಿ ನಾವು ಕಳೆನಾಶಕವನ್ನು ಬಳಸ್ಬೋದು. ಯಾವಾಗ ಬಳಸ್ಬೋದು ಅಂದರೆ ನಾವು ಈ ಶೇಂಗಾ ಬಿತ್ತಿದ ದಿವಸ ಅಥವಾ ಮರುದಿವಸ. ನಾವು ಅಲ್ಲಾ ಕ್ಲೋರ್ ಅಂತ ಬರ್ತದೆ, 1 liter ನೀರಿಗೆ ನಮಗೆ 3 ml ಹಾಕಿ ನಾವು ಅದನ್ನು ಬಿತ್ತಿದ ದಿವಸ ಅಥವಾ ಮರುದಿವಸ ನಾವು ಇದ್ರ ಮೇಲೆ ಬಿತ್ತಿದ ಮೇಲೆ ನಾವು ಸಿಂಪಡಣೆ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 30 days ಮಟ್ಟ ಕಳೆ ಬರೋಂಗಿಲ್ಲ. ಇಲ್ಲ ಸರ್ ನಾವು ಬಿತ್ತಿಲ್ಲ, ಈಗ ಬಿತ್ತೋ ಸಮಯದಲ್ಲಿ ನಾವು ಕಳೆನಾಶಕವನ್ನು ಸ್ಪ್ರೇ ಮಾಡಿಲ್ಲ, ಈಗ ನಾವು ಬಿತ್ತಿದ ಮೇಲೆ ಯಾವುದ್ರ ಮತ್ತೆ ಏನಾದರೂ ಕಳೆನಾಶಕ ಇದೆ ಆ್ಯಕ್ಚುಲಿ. ನಾವು ಬಿತ್ತಿದ ಒಂದು 20 days ಆದಮೇಲೆ ಇಮಿಜಾ ತಪ್ಪರ್ ಅಂತ ಬರುತ್ತೆ ಆ್ಯಕ್ಚುಲಿ, ಅದು 1.5 ml 1 liter ನೀರು ಹಾಕಿ ಇದನ್ನೇನಂದ್ರೆ ಕಳೆಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್, ಏನು ಶೇಂಗಾ ಗಿಡಕ್ಕೆ ಏನೂ ತೊಂದರೆ ಆಗಲ್ಲ, ಆದರೂ ಏನಾದರೂ ಜಾಸ್ತಿ ಕಳೆ ಮೇಲೆ ಹಿಡಿದ್ರೆ ನಮಗೆ ಹುಟ್ಟಿದ ಅಂದರೆ ಕಳೆ ಬೆಳೆದು 20 days ಆದಮೇಲೆ ಸಹ ಏನಂದ್ರೆ ಕಳೆನ ಹತೋಟಿ ಮಾಡ್ಬೋದು. ಅದನ್ನು ಸಹ ಏನಂದ್ರೆ ಇಮಿಜಾ ತಫರ್ ಅಥವಾ ಅದನ್ನೇನಂತ ಹೇಳುತ್ತಂದ್ರೆ ಪರ್ಸೂಟ್ ಅಂತ ಹೇಳ್ತಾರೆ. ಅದು 1 liter ನೀರಿಗೆ 1.5 ml ಹಾಕಿ ನಾವು ಕಳೆಗಳ ಮೇಲೆ ಸಿಂಪಡಣೆ ಮಾಡಿದ್ರೆ ಹತೋಟಿ ಮಾಡ್ಕೋಬೋದು ಈ ಥರ. ಮತ್ತು ಇನ್ನೊಂದೇನಂದರೆ ನೀರಾವರಿ ಭಾಳ ಇಂಪಾರ್ಟೆಂಟು. ನೀರಾವರಿನೂ ಯಾಕಂದರೆ ನಮ್ಮ ಬೇಸಿಗೆ ಶೇಂಗಾ ಅಂದಮೇಲೆ ನೀರು ಬೇಕೇ ಬೇಕು. ನಾವೇನಂದರೆ ನಾವು ಮಣ್ಣು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ನಾವನ್ನು ನೀರನ್ನು ಹಾಸ್ಬೇಕಾಗತ್ತೆ. ಈಗ ಮಣ್ಣು ಅಂದರೆ ಈಗ ಕೆಂಪು ಮಣ್ಣಿದ್ರೆ 8-12 days ನೀರು ತಪ್ಪದೇ ಹಾಸ್ಬೇಕಾಗತ್ತೆ. ಕಪ್ಪು ಭೂಮಿ ಇದ್ದರೆ 15-20 days ನಾವು ತಪ್ಪದೇ ನೀರನ್ನು ಹಾಕ್ಸ್ಬೇಕು. ಎಸ್ಪೆಷಲಿ ಏನಂದರೆ ನಮಗೆ ಒಂದು ಹೂ ಆಡೋ ಸಮಯದಲ್ಲಿ ಸ್ಟಾರ್ಟಿಂಗಲ್ಲಿ ಮತ್ತು ಹೂ ಆಡೋ ಸಮಯದಲ್ಲಿ ಕಾಯಿ ಬರೋ ಸಮಯದಲ್ಲಿ ತಪ್ಪದೇ ನೀರನ್ನು ತಪ್ಪಿಸ್ಬಾರ್ದು ಆ್ಯಕ್ಚುಲಿ. ಆ ಸಮಯದಲ್ಲಿ ತಪ್ಪದೇ ನೀರು ಹಾಕ್ಸಿದ್ರೆ ನಮಗೆ ಚೆನ್ನಾಗಿ ಇಳುವರಿ ಬರ್ತದೆ. ಆ ಥರ ಮಾಡ್ಬೋದು. ಈ ಥರ ನಾವು ಸುಧಾರಿತ ಬೇಸಾಯಗಳನ್ನು ಅಳವಡಿಕೆ ಮಾಡ್ಕೊಂಡ್ರೆ ಹೆಚ್ಚಿನ ಇಳುವರಿ. ಸ್ಟಾರ್ಟಿಂಗ್ ಅಂದರೆ ನಾವು ಯಾವ ಕಾಲದಲ್ಲಿ ಬಿತ್ತನೆ ಮಾಡ್ಬೋದು ಭಾಳ ಇಂಪಾರ್ಟೆಂಟು, ಯಾವ ಬೀಜಗಳನ್ನು ಬಳಸ್ಬೋದು ಇಂಪಾರ್ಟೆಂಟು, ಯಾವ ಗೊಬ್ಬರವನ್ನು ಹಾಕೋದು, ಮತ್ತು ಭೂಮಿಯ ತಯಾರಿಕೆ ಇರ್ಬೋದು, ಮತ್ತು ಅಂತರ ಬೇಸಾಯ ಇರ್ಬೋದು, ಗೊಬ್ಬರ, ಈ ಥರ ಎಲ್ಲವನ್ನು ನಾವು ಸರಿಯಾದ ಸಮಯಕ್ಕೆ ಮಾಡಿದರೆ ನಾವು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬೋದು. ಸರ್, ಈಗ ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡಿದಾಗ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳಿದ್ರಿ ಸರ್, ಈ ಶೇಂಗಕ್ಕೆ ಎಲ್ಲ ಬೆಳೆಗಳಿಗೆ ಬಂದಂಗೆ ಸಾಕಷ್ಟು ಕೀಟ ಮತ್ತು ರೋಗಗಳು ಬರ್ತವೆ, ಪ್ರಮುಖವಾಗಿ ಏನೇನು ಕೀಟ ಮತ್ತು ರೋಗಗಳು ಬರ್ತವೆ, ಇವನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕಾಗತ್ತೆ ಸರ್? ಸರ್, ಈಗ ಶೇಂಗಾಕ್ಕೆ ಇನ್ನೊಂದು ನಮ್ಗೆ ಹೇಳ್ಬೇಕಂದ್ರೆ, ಈಗ ಶೇಂಗಾ ಬಿತ್ತುವ ಸಮಯದಲ್ಲಿ ಸುತ್ತಲೂ ಎತ್ತರವಾದ ಬೆಳೆ ಬೆಳಕಂತ ಹೇಳ್ತಾರೆ ನಮಗೆ ಆ್ಯಕ್ಚುಲಿ. ಯಾಕಂದ್ರೆ ನಮಗೆ ಈಗ ಬಡ್ ನೆಕ್ರೋಸಿಸ್ ಅಂತ ಹೇಳ್ತಾರೆ ಆ್ಯಕ್ಚುಲಿ, ಎಂದ್ರಂದ್ರೆ ಕಾಂಡ ಕೊಳೆಯುವ ರೋಗ ಅಂತ ಆ್ಯಕ್ಚುಲಿ. ಅಂದರೆ ಏನಂದ್ರೆ ಬಡ್ ಕಪ್ಪು ಹಾಕಿ ಅಂತ ಬರ್ತದೆ, ಮೇಗಿಲ್ ತುದಿಯಲ್ಲ ಅದು ಕಪ್ಪು ಹಾಕಿ ಅಂತ ಬರುತ್ತೆ ಆ್ಯಕ್ಚುಲಿ. ಅದು ಏನಂದರೆ ಅದು ಒಂದು ವೈರಸ್ ರೋಗ ಆ್ಯಕ್ಚುಲಿ, ಅದನ್ನು ಅದನ್ನು ಹರಡೋದು ಅದು ಟ್ರಿಪ್ಸ್ ಅಂತ ಬರುತ್ತೆ ಆ್ಯಕ್ಚುಲಿ. ಅದಕ್ಕೋಸ್ಕರ ನಾವು ರೈತರು ಏನು ಮಾಡ್ಕೊಂಡು ತಪ್ಪದೇ ನಾವು ಶೇಂಗಾ ಬಿತ್ತುವ ಸಮಯದಲ್ಲಿ ಸುತ್ತಲೂ ಎತ್ತರವಾದ ಸಜ್ಜೆ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು ಅಥವಾ ಸಜ್ಜೆ ಇರ್ಬೋದು, ಇವನ್ನೆಲ್ಲ ಬೆಳಕಂದ್ರೆ ನಾವು ಈ ಒಂದು ಹೇಳಿದೆ ನಿಮಗೆ ಕಾಂಡಕೊಳೆ ರೋಗ ಅಥವಾ ಬಡ್ ನೆಕ್ರೋಸಿಸ್ ಅದನ್ನು ಹತೋಟಿ ಮಾಡ್ಬೋದು. ಇಲ್ಲ ಅದು ಬಂದ ಮೇಲೆ ಹೆಂಗೆ ಹತೋಟಿ ಮಾಡೋದಂದ್ರೆ ಇಂಪಾರ್ಟೆಂಟು, ಅದಕ್ಕೆ ಏನು ಮಾಡೋಕ್ಕಂದ್ರೆ ನಾವು ಈಗ ಒಂದು ಏನಂದ್ರೆ ಇಮಿಡಾಕ್ಲೋಫಿಡ್ ಅಂತ ಬರ್ತದೆ ಅಥವಾ ಕಾನ್ಫಿಡರ್ ಅಂತ, ಅರ್ಧ ಎಮ್ ಎಲ್ ಒಂದು ಲೀಟ್ರ್ ಹಾಕಿ ನಾವು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಕತಿ. ಮತ್ತೆ ಏನಂದ್ರೆ ಬಂದಂಥ ಗಿಡನ ಅಲ್ಲೆಲ್ಲೇ ಬಂದಿರ್ತೈತಿ ಅದನ್ನು ಕಿತ್ತು ಸುಟ್ಟು ಹಾಕೋದು ಭಾಳ ಚೆನ್ನಾಗಿ. ಯಾಕಂದರೆ ಇದು ವೈರಸ್ ರೋಗ, ನಂಜಾಣು ರೋಗ ಅಂತ ಹೇಳ್ತಾರೆ. ವೈರಸ್ ಅಂದರೆ ನಂಜಾಣು ರೋಗ. ಇದು ಒಂದು ಅದೇನಂದ್ರೆ ಹುಳ ಇದೆಲ್ಲ ತ್ರಿಪ್ಸ್ ಕುತ್ಕೊಂತ ಹೋಗ್ಬಿಟ್ರೆ ಅದು ಸ್ಪ್ರೆಡ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಮುನ್ನೆಚ್ಚರವಾಗಿ ಫಸ್ಟು ಎತ್ತರವಾದ ಬೆಳೆ ಬೆಳೀರಿ. ನೆಕ್ಸ್ಟ್ ಸೆಕೆಂಡ್ ಏನಂದರೆ ನಮಗೆ ಅದಕ್ಕೆ ಈ ಒಂದು ಕೀಟನಾಶಕವನ್ನು ಬಳಸ್ರಿ ಆ್ಯಕ್ಚುಲಿ ಆ ಥರ. ಮತ್ತು ಇನ್ನೊಂದು ಶೇಂಗಾಕ್ಕೆ ಬರೋದೇನೆಂದ್ರೆ ಈ ಹೇಳಿದೆ ನಿಮಗೆ ಗೆದ್ದಲೆ ಮತ್ತು ಗೊನ್ನೆ ಹುಳ ಅಥವಾ ಬೇರು ಕಡಿ ಹುಳು ಅಂತ ಬರುತ್ತೆ ಆ್ಯಕ್ಚುಲಿ. ಅದಕ್ಕೆ ಅದನ್ನು ನೀವೇನು ಮಾಡೋಕ್ಕಂದ್ರೆ ಬೀಜೋಪಚಾರ ಮಾಡಬೇಕಾದ್ರಲ್ಲಿ ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ ಒಂದು ಕೆ ಜಿ ಬೀಜಕ್ಕೆ 15 ml ಕ್ಲೋರೋಪೈರಿಪಾಸನ್ನು ನಾವು ಬೀಜೋಪಚಾರ ಮಾಡಿದರೆ ಆ ರೋಗ ಬರೋಂಗಿಲ್ಲ. ಇನ್ನೊಂದು ಕಾಯಿ ಕೊಳೆ ರೋಗ ಅಂತ ಅಂದು ಕಾಯಿ ಎಲ್ಲ ಕಪ್ಪಾಗ್ತಾ ಇರ್ತದೆ ಆ್ಯಕ್ಚುಲಿ. ಅದಕ್ಕೋಸ್ಕರ ನಿಮ್ಗೆ ಹೇಳಿದೆ ಅವಾಗ ಕಾರ್ಬನ್ಡೈಜಿಮನ್ನು 1 kg ಬೀಜಕ್ಕೆ 2 g ಹಾಕಿ ಬೀಜೋಪಚಾರ. ಯಾಕಂದರೆ ಇವು ಎಲ್ಲವೂ ಮಣ್ಣಿನಿಂದ ಬರೋದು ಆ್ಯಕ್ಚುಲಿ ಇದು. ಅದಕ್ಕೋಸ್ಕರ ಈ ಸೊರಗು ರೋಗ ಇರ್ಬೋದು. ಅದಕ್ಕೋಸ್ಕರ ನಾವು ತಪ್ಪದೇ ನಾವೇನಂದ್ರೆ ಬೀಜೋಪಚಾರ ಕಾರ್ಬನ್ಡೈಜಿಮ್ ಮಾಡಿ 1 hr ಮೇಲೆ ಟ್ರೈಕೋಡ್ರಮ ಮಾಡಿದರೆ ಇವೆಲ್ಲ ಈ ಹೇಳಿದ ನಿಮಗೆ ಕಾಯಿ ಕೊಳೆಯೋ ರೋಗ ಅಂತ ಬರಲ್ಲ ಆ್ಯಕ್ಚುಲಿ. ಮತ್ತು ಇನ್ನೊಂದು ಅಂದರೆ ಎಲೆ ತಿನ್ನು ಹುಳ ಬರ್ತದೆ. ಇತ್ತೀಚೆಗೆ ಮೊನ್ನೆ ಒಬ್ಬ ರೈತನು ಸಹ ನಮಗೆ ತೋರಿಸಿದ ಆ್ಯಕ್ಚುಲಿ ಎಲೆ ತಿನ್ನು ಹುಳ ಅಂತ ಬರ್ತದೆ ಆ್ಯಕ್ಚುಲಿ. ಆ ಎಲೆ ತಿನ್ನು ಹುಳ ಬಂದಾಗ ಏನು ಮಾಡೋಕ್ಕಂದ್ರೆ ನಮಗೆ ನೋಡಬೇಕು ಸಣ್ಣ ಪ್ರಮಾಣದಿದ್ದರೆ ಕ್ಲೋರೋಪೈರಿಪಾಸ್, ಇಲ್ಲ ಸ್ವಲ್ಪ ಸೈಜ್ ದೊಡ್ಡಾಗಿದ್ದಾಗ ನಮಗೆ ಈಗ ಎಮ್ಎಮ್ಯಾಕ್ಟಿನ್ ಬೆಂಜಾಯಿಟ್ ಅಂತ ಬರ್ತದೆ. 1 liter ನೀರಿಗೆ 1/2 g ಹಾಕಿ ನಾವು ಅದನ್ನು ಸ್ಪ್ರೇ ಮಾಡ್ಬೋದು. ಇಲ್ಲ ಮತ್ತೆ ದೊಡ್ಡ ಸೈಜ್ ಇದ್ದಾಗ ಕೊರೋಜನ್ ಅಥವಾ ಫೇಮ್ ಅಂತ ಬರುತ್ತೆ ಆ್ಯಕ್ಚುಲಿ. ಅದು ಈಗ ಕೊರೋಜನ್ ಅಂತಂದರೆ 0.3 ml ಫರ್ ಲೀಟ್ರ್ ಹಾಕಿ ನಾವು ಸ್ಪ್ರೇ ಮಾಡಿದರೆ ಹತೋಟಿ ಮಾಡ್ಬೋದು ಈ ಥರ. ಮತ್ತು ಇನ್ನೊಂದು ಏನಂದರೆ ಈ ತುಕ್ಕು ರೋಗ ಅಂತ ಬರ್ತದೆ ಆ್ಯಕ್ಚುಲಿ. ಈಗ ಶೇಂಗಾದಲ್ಲಿ ನಮಗೆ ಶೇಂಗಾ ಹೂವು ಆಗಿದ ಮೇಲೆ ತುಕ್ಕು ರೋಗ ಅಂತ ಬರ್ತದೆ, ಒಂಥರ ಬೆಂಕಿ ರೋಗ ಇದ್ದಂಗೆ ಅದು ಒಂಥರ. ಆ ಸಮಯದ ಅಂತ ಬಂದಾಗ ನಾವು ಹೇಳಕ್ಕಂದ್ರೆ ನಮಗೆ ಮ್ಯಾಂಕೋ ಜಬ್ ಅಂತ ಬರ್ತದೆ. 1 liter ನೀರಿಗೆ 2 g ಹಾಕಿ ಸಿಂಪಡಣೆ ಮಾಡಿದ್ರೆ ಹತೋಟಿ ಆಗ್ತದೆ. ಮತ್ತು ಇನ್ನೊಂದು ಚುಕ್ಕಿ ರೋಗ, ಇದರಲ್ಲಿ ಈ ಸಮಸ್ಯೆ ಬರೋದು ಚುಕ್ಕಿ ರೋಗ. ಅದನ್ನು ಹತೋಟಿ ಮಾಡೋಕ್ಕಾದ್ರೆ ನಮಗೆ ಕಾರ್ಬನ್ಡೈಜಿಮ್ ಅಂತ 1 liter ನೀರಿಗೆ 1 g ಹಾಕಿ ಸ್ಪ್ರೇ ಮಾಡಿದ್ರೆ ಈ ಥರ ನಾವು ಕೀಟ ಮತ್ತು ರೋಗವನ್ನು ಹತೋಟಿ ಮಾಡ್ಬೋದು. ಇನ್ನೊಂದು ರೈತರಿಗೆ ಒಂದು ಹೇಳ್ತಾನೆ ಅಂದರೆ ಬೆಳೆಗಳ ಜೊತೆಗೆ ಮಾತಾಡ್ಬೇಕಂತ ಹೇಳ್ತಾನೆ ಆ್ಯಕ್ಚುಲಿ. ನಮ್ಮ ಮಕ್ಕಳ ನಾವು ಯಾವ ಥರ ಕೇರ್ ಮಾಡ್ತಾವಲ್ಲ ಆ ಥರ. ಯಾಕಂದ್ರೆ ನಮ್ಮ ರೈತರು ಈ ಮೊನ್ನೆ ಒಬ್ಬ ರೈತ ಅಂದ್ರೆ ಅದೇಳಿ ನಿಮಗೆ ಕತ್ತು ಕೊಳೆ ರೋಗ ಅಂತ ಅಥವಾ ಬಡ್ನೆ ಕೃಷಿ ಅಂತ ಹೇಳ್ತಾರಲ್ಲ, ಅದು ಏನಾಗ್ತೈತೆ ಅಂದರೆ ಪೂರ್ತಿ ಹೊಲ ಆದಮೇಲೆ ಬರ್ತಾರೆ ಆ್ಯಕ್ಚುಲಿ. ಅದಕ್ಕೋಸ್ಕರ ರೈತರು ಏನಂದರೆ ಈಗ ನಮ್ಮ ಮಕ್ಕಳು ಸ್ಕೂಲ್ ಹೋಗ್ತಾರೆ, ಅವ್ರು ಯಾವಾಗ ಬರ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಹೆಂಗೆ ನಾವು ಪಿಕಪ್ ಮಾಡ್ಬೇಕಂದ್ರೆ ಆ ಥರ ಬೆಳೆಗಳನ್ನು ಪ್ರತಿಯೊಂದು ಬೆಳೆಗಳನ್ನು ಅಬ್ಸರ್ವ್ ಮಾಡ್ತಂದ್ರೆ ಒಂದು ಗಿಡದಲ್ಲಿ ಕಂಡ ತಕ್ಷಣ ಅದಕ್ಕೆ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೀವು ಭೇಟಿ ಮಾಡಿದರೆ ನಾವು ನಿಮಗೆ ಮಾಹಿತಿ ಕೊಡ್ತೇವೆ ಆ್ಯಕ್ಚುಲಿ. ಈ ರೋಗ ಇದೆ, ಇದಕ್ಕೆ ಈ ಸ್ಪ್ರೇ ಮಾಡಿ. ಯಾಕಂದ್ರೆ ಈ ನೀವು ಅಂಗಡಿಗೆ ಹೋಗ್ತೀರಿ, ಅಂಗಡಿ ಹೋದಾಗ 4-5 chemical ಕೊಡ್ತಾರೆ ನಮಗೆ. ಏನಂದರೆ ಫಸ್ಟ್ ನಾವು ಅದೇನು ಸಮಸ್ಯೆ ಇದೆ, ರೋಗದ ಸಮಸ್ಯೆ ಇದೆಯೋ, ಕೀಟದ ಸಮಸ್ಯೆ ಇದೆಯೋ, ಪೋಷಕಾಂಶ ಕೊರತೆ. ಯಾಕಂದ್ರೆ ಈಗ ನಾವೇನಂದ್ರೆ ಈಗ ಜ್ವರಕ್ಕೆ ಬಂದು ನೆಗಡಿ ಗುಳಿಗೆ ಬರಂಗಿಲ್ಲ, ಅದಕ್ಕೆ ಜ್ವರದ ಗುಳಿಗೆ ಜರಗ ಗುಳಿಗೆ ತಗೋಬೇಕು. ಅದಕ್ಕೋಸ್ಕರ ಕೀಟ ಇದ್ದರೆ ಕೀಟನಾಶಕನ ಹೊಡಿಬೇಕು, ರೋಗ ಇದ್ದರೆ ರೋಗನಾಶಕ ಹೊಡಿಬೇಕು, ಅಥವಾ ಪೋಷಕಾಂಶ ಕೊರತೆ ಇದ್ದರೆ ಪೋಷಕಾಂಶನ ಕೊರತೆ. ಅದಕ್ಕೋಸ್ಕರ ರೈತರು ತಾವೇ ಈಗ ವಿಜ್ಞಾನಿಗಳಾಗಬೇಕಂತ ನನ್ನದು ಒಂದು ಅಭಿಪ್ರಾಯ. ಯಾಕಂದರೆ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ನಮಗೇನು ಸಮಸ್ಯೆ ಇದೆ ಫಸ್ಟ್ ತಿಳ್ಕೊಬೇಕು ರೈತರು. ಶೇಂಗಾ ಇವತ್ತು ಬೆಳಿತಾನಂದ್ರೆ ಶೇಂಗಾದಲ್ಲಿ ಯಾವ ಗೊಬ್ಬರ ಹಾಕ್ಬೇಕು, ಯಾವ ಕಾಲ ಬಿತ್ತನೆ ಮಾಡಬೇಕು, ಯಾವ ಕೀಟ ಬರ್ತದೆ, ಯಾವ ರೋಗ ಬರ್ತದೆ, ಯಾವ ಪೋಷಕಾಂಶ ಕೊರತಿದೆ. ಆಮೇಲೆ ಇತ್ತೀಚೆಗೆ ಈಗ ನಮ್ಮ ಶಿಡ್ಲಯ್ಯನಕೋಟೆ ಮತ್ತು ಸುತ್ತಮುತ್ತಲ ರೈತರು ಬಂದಿದ್ರು, ಏನಾಗ್ತದೆ ಅಂದರೆ ಸ್ವಲ್ಪ ಏನಂದರೆ ಗಂಧಕದ ಕೊರತೆ ಇದೆ ಆ್ಯಕ್ಚುಲಿ. ಅದಕ್ಕೋಸ್ಕರ ನೀವೇನಂದರೆ ಜಿಪ್ಸಮ್ ಹಾಕ್ರಿ, ಇಲ್ಲ ಅಂದರೆ ಸತುವಿನ ಸಲ್ಪೇಟ್ ಎಕರೆ 4 kg ಹೇಳಿದ್ರೆ ಅದನ್ನು ಹಾಕ್ರಿ. ಇಲ್ಲ ಅಂದರೆ ನಮಗೆ 5 g ಸತುವಿನ ಸಲ್ಪೇಟ್ ಅಂತ ಸಿಗ್ತಿದೆ ಅಂಗಡಿಯಲ್ಲಿ, ಅಂತ ಸಿಗ್ಬೋದು ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಅದನ್ನು ಬೆಳೆಗಳಿಗೆ ಕಂಡ ತಕ್ಷಣ ನಾವು ಸ್ಪ್ರೇ ಮಾಡಿದರೆ ಅದನ್ನು ಹತೋಟಿ ಮಾಡೋದು. ಅಂದರೆ ಮೇಗಲ ಎಲೆ ಹಳದಿ ಆಗಿರ್ತದೆ ಆ್ಯಕ್ಚುಲಿ, ಆ ಮೇಗಲ ಎಲೆ ಹಳದಿ ಇರ್ತೈತಲ್ಲ ಅವಾಗ ಅದು ಗಂಧಕದ ಕೊರತೆ ಇರ್ತದೆ. ಹಂಗಾಗಿ ರೈತರು ಅದನ್ನೇನಂದ್ರೆ 1 liter ನೀರಿಗೆ 5 g ಸತುವಿನ ಸಲ್ಪೇಟ್ ಹಾಕಿ ಸಿಂಪಡಣೆ ಮಾಡಿದರೆ ಅದನ್ನು ಹತೋಟಿ ಮಾಡ್ಬೋದು. ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ನೀವು ಹೂ ಬರೋ ಸಮಯದಲ್ಲಿ ಬೋರಾಕ್ಸ್ ಅಂತ ಬರ್ತದೆ, ಈ ಹೂ ಮೊನ್ನೆ ಬಂದದ್ದು ರೈತರು ಹೇಳಿದ್ವಿ, ಹೂ ಬರೋ ಸಮಯದಲ್ಲಿ 1 g ಬೋರಾನ್ ಪ್ರತಿ ಲೀಟ್ರ್ ಹಾಕಿ ಸ್ಪ್ರೇ ಮಾಡಿದರೆ ನಿಮಗೆ ಕಾಯಿ ಜಳ್ಳ ಹಂಗಿಲ್ಲ, ಹೂಗಳು ಸಂಖ್ಯೆ ಜಾಸ್ತಿ ಆಗ್ತವೆ, ಕಾಯಿಗಳು ಸಂಖ್ಯೆ ಜಾಸ್ತಿ ಆಗ್ತವೆ. ಮತ್ತು ಏನಂದರೆ ಆ ಕಾಯಿ ಜಳ್ಳ ಆಗಲ್ಲ, ಯಾಕಂದರೆ ಶೇಂಗಾದಲ್ಲಿ ಅದೊಂದು ಸಮಸ್ಯೆ, ಕಾಯಿ ತುಂಬತೆ ಆಗಂಗಿಲ್ಲ. ಅದು ಯಾಕಾಗಲ್ಲ ಅಂದ್ರೆ ಬೋರಾನ್ ಕೊರತೆಯಿಂದ. ಅದಕ್ಕೋಸ್ಕರ ರೈತರು ತಪ್ಪದೇ ನಾವೇನಂದ್ರೆ ನಾವು ಹೂ ಬರೋ ಸಮಯದಲ್ಲಿ 1 liter ನೀರಿಗೆ 1 g ಬೋರಾನ್ ಅಥವಾ ಸಾಲಿಬಾರ್ ಅಂತ ಸಿಗ್ತದೆ, ಅದನ್ನು ಸ್ಪ್ರೇ ಮಾಡಿದರೆ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬೋದು. ಮತ್ತು ಇನ್ನೊಂದು ಮಾರ್ಕೆಟ್ ಬಗ್ಗೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ. ಇತ್ತೀಚಿನ ದಿನದಲ್ಲಿ ನಾವೇನಾಗ್ತೈತೆ ಅಂದ್ರೆ ಆ ಲೋಕಲ್ ದಲ್ಲಾಳಿಗಳು ಇರ್ತಾರೆ ಆ್ಯಕ್ಚುಲಿ, ನಮ್ಗೆ ಅವ್ರು ಮಾಡಿದ್ರೆ ರೇಟ್ ಕಡಿಮೆ ಸಿಗ್ತದೆ ಆ್ಯಕ್ಚುಲಿ. ಯಾಕಂದರೆ ನಮಗೆ ಈಗ ನಮಗೆ ಹೇಳಿದೆ ನಿಮಗೆ ರೇಟ್ ಯಾವ ಥರ ಫಿಕ್ಸ್ ಆಗ್ತದೆ ಅಂದರೆ ನಮಗೆ ಎಣ್ಣೆ ಅಂಶ ಜಾಸ್ತಿ ಇದ್ದರೆ ಇವನ್ ನಮ್ಮ ಅವ್ರಿಗೆ ಗೊತ್ತಾಗಂಗಿಲ್ಲ ಆ್ಯಕ್ಚುಲಿ. ಈಗ ಅವ್ರ ದಲ್ಲಾಳಿಗೆ ಲೋಕಲ್ ದಲ್ಲಾಳಿಗಳು ಏನಂದ್ರೆ ಸ್ಥಳೀಯ ಈ ಮಾರಾಟಗಾರರಿಗೆ ಎಣ್ಣೆ ಅಂಶ ಎಷ್ಟೇ ಪರೀಕ್ಷೆ ಮಾಡಲ್ಲ ಅವರು, ಸುಮ್ಮನೆ ಹುಮ್ಮ ಗುತ್ತಿಗೆಲ್ಲ ತಗೊಂತಾರೆ. ಹಾಗಾಗಿ ನಮ್ಮ ರೈತರಿಗೆ ಕಡಿಮೆ ರೇಟ್ ಸಿಗ್ತಾ ಇದೆ. ಅದಕ್ಕೋಸ್ಕರ ರೈತರು ತಪ್ಪದೇ ಏನು ಮಾಡೋಕ್ಕಂದ್ರೆ ಈಗ APMCದಲ್ಲಿ ಖರೀದಿ ಕೇಂದ್ರಗಳಂತ ಇರ್ತವೆ ಆ್ಯಕ್ಚುಲಿ. ಯಾಕಂದರೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಇರ್ತದೆ ಆ್ಯಕ್ಚುಲಿ, ಅದನ್ನು ಫಿಕ್ಸ್ ಮಾಡಿರ್ತಾರೆ ಆ್ಯಕ್ಚುಲಿ. ನೀವು ಅಂತಹ ಕೇಂದ್ರದಲ್ಲಿ ಮಾರಿದರೆ ನೀವು ಹೆಚ್ಚಿಗೆ ಒಂದು ಆದಾಯವನ್ನು ಪಡ್ಕೋಬೋದು ಅಂತ ನಾನು ರೈತರಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಹೇಳಿದೆ ನಿಮಗೆ, ಯಾಕಂದರೆ ಅಲ್ಲಿ ಏನು ಮಾಡ್ತಾರಂದ್ರೆ ನಿಮ್ಮ ಬೆಳೆದಂಥ ಎಣ್ಣೆ ಅಂಶದ ಮೇಲೆ ನಿಮಗೆ ರೇಟ್ ಫಿಕ್ಸ್ ಮಾಡ್ತಾರೆ. ಯಾವುದೇ ಒಂದು ಮೋಸ ಇರೋಂಗಿಲ್ಲ, ಏನಿರೋಂಗಿಲ್ಲ, ಮತ್ತು ನಿಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ರೇಟ್ ಸಿಕ್ತೈತಿ. ಹಂಗಾಗಿ ರೈತ ಅದನ್ನು ಉಪಯೋಗ ಪಡ್ಕೋರಿ. ಮತ್ತು ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ ಆ್ಯಕ್ಚುಲಿ. ನೀವು ನನ್ನ ಹೆಸರು ಹೇಳಿದೆ ಆಗಲೇ ಫಸ್ಟಿಗೆ, ಡಾಕ್ಟರ್ ರುದ್ರಗೌಡ ಅಂತ. 9446920674. ನೀವು ಏನೇ ಸಮಸ್ಯೆ ಇದ್ದರೂ, ಶೇಂಗಾ ಅಂತ ಅಲ್ಲ, ಯಾವುದೇ ಬೆಳೆ ಸಮಸ್ಯೆ ಇದ್ದರೂ ಸಹ ಏನಂದ್ರೆ ನೀವು ಈ ನಂಬರಿಗೆ ಕಾಲ್ ಮಾಡ್ಬೋದು. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಈ ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಗಾಗಿ ಆಧುನಿಕ ಬೇಸಾಯ ಕ್ರಮಗಳು ಹಾಗೂ ಮಾರಾಟದ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಈ ಎಲ್ಲ ಅನುಕೂಲಗಳು ನಮ್ಮ ರೈತ ಬಂಧುಗಳು ಪಡ್ಕೊಂಡು ಹೆಚ್ಚಿನ ಇಳುವರಿ ಪಡೀಲಿ ಅಂತ ನಾವು ಆಶಿಸೋಣಂತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ, ಎಲ್ಲ ರೈತರ ಬಂಧುಗಳಿಗೆ ನಮಸ್ಕಾರ. ಇದುವರೆಗೂ ಬೇಸಿಗೆ ಶೇಂಗಾ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದ ಡಾ ರುದ್ರಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. 2020-21 ಸಾಲಿನ ಸಂವಿಧಾನ ಅನುಚ್ಛೇದ 275(1) ಅಡಿ ಅನುಮೋದನೆಗೊಂಡಿರುವ ಕಲ್ಟಿವೇಷನ್ ಆಫ್ ಬ್ಯಾಂಬೂ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಎನ್ಎಫ್ಎಪಿ ಬ್ಯಾಂಬೂ ಮಿಷನ್ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ರೈತರು ಜಮೀನು ಹೊಂದಿರುವ ಆರ್ಟಿಸಿ ಅಥವಾ ಅರಣ್ಯ ಹಕ್ಕು ಅಧಿನಿಯಮದಡಿ ಹಕ್ಕುಪತ್ರ ಹೊಂದಿರುವವರಿಗೆ ಬಿದಿರು ಕೃಷಿಯನ್ನು ಮಾಡಲು ಪ್ರೋತ್ಸಾಹಿಸಲು ಪ್ರತಿ ಎಕರೆಗೆ ಪ್ರತಿ ವರ್ಷ 18,000 ರೂಪಾಯಿಗಳಂತೆ 3 ವರ್ಷಗಳ ಕಾಲಾವಧಿಗೆ ಸಹಾಯಧನ ಒದಗಿಸುವ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಚಿತ್ರದುರ್ಗ ಜಿಲ್ಲೆಗೆ 36 ಭೌತಿಕ ಗುರಿಯನ್ನು ನಿಗದಿಪಡಿಸಿ ಆಯ್ಕೆ ಮಾಡಿ ಸಲ್ಲಿಸಲು ಕೋರಿರುತ್ತಾರೆ. ಈ ಪ್ರಯುಕ್ತ ಸದರಿ ಕಾರ್ಯಕ್ರಮಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ದಿನಾಂಕ 17/1/2022 ಅರ್ಜಿಗಳನ್ನು ಸಂಬಂಧಿಸಿದ ತಾಲೂಕುಗಳ ಸಹಾಯಕ ನಿರ್ದೇಶಕರ ಕಚೇರಿ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ, ಹೊಸದುರ್ಗ, ಹಿರಿಯೂರು, ಹೊಳಲ್ಕೆರೆ ಮತ್ತು ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ, ಚಳ್ಳಕೆರೆ, ಚಿತ್ರದುರ್ಗ ಮತ್ತು ಮೊಳಕಾಲ್ಮೂರು ಇಲ್ಲಿ ಕಚೇರಿ ವೇಳೆಯಲ್ಲಿ ಪಡೆಯಬಹುದಾಗಿದೆ. ಭರ್ತಿ ಮಾಡಿ ಅರ್ಜಿಗಳನ್ನು ದಿನಾಂಕ 18/1/2022 ಸಂಜೆ 5:30 ಒಳಗಾಗಿ ಸಂಬಂಧಪಟ್ಟ ಆಯಾ ತಾಲೂಕಿನ ಕಚೇರಿಗೆ ಸಲ್ಲಿಸಲು ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಏನವ್ವ, ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಯ್ತಾ ಇದ್ದೆ ಅಶಕ. ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೀನಿ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು 2ನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕ್ಕೂ ಸಹಾಯ ಮಾಡ್ತೀನಿ. ಅಶಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ. ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇಂದಿನ ಪೇಟೆ ಧಾರಣೆಯಲ್ಲಿ ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,721 ರೂಪಾಯಿ, ಗರಿಷ್ಠ 1,736 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 2,360 ರೂಪಾಯಿ, ಗರಿಷ್ಠ 8,067 ರೂಪಾಯಿ. ಅಲಸಂದೆ ಕೌಪಿಯಾ ಕ್ವಿಂಟಾಲ್ಗೆ ಕನಿಷ್ಠ 5,269 ರೂಪಾಯಿ, ಗರಿಷ್ಠ 6,626 ರೂಪಾಯಿ. ಹುರುಳಿಕಾಳು ವೋಲ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,900 ರೂಪಾಯಿ. ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,489 ರೂಪಾಯಿ, ಗರಿಷ್ಠ 1,518 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,411 ರೂಪಾಯಿ, ಗರಿಷ್ಠ 1,809 ರೂಪಾಯಿ. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1411 ರೂಪಾಯಿ, ಗರಿಷ್ಠ 2516 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4669 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ಅಪ್ಪಿ ಕ್ವಿಂಟಾಲ್ಗೆ ಕನಿಷ್ಠ 45600 ರೂಪಾಯಿ, ಗರಿಷ್ಠ 46,000 ರೂಪಾಯಿ. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 37,639 ರೂಪಾಯಿ, ಗರಿಷ್ಠ 38,069 ರೂಪಾಯಿ. ಅಡಿಕೆ ಕೆಂಪುಗೋಟು ಕ್ವಿಂಟಾಲ್ಗೆ ಕನಿಷ್ಠ 29,829 ರೂಪಾಯಿ, ಗರಿಷ್ಠ 30,279 ರೂಪಾಯಿ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 45,100 ರೂಪಾಯಿ, ಗರಿಷ್ಠ 45,500 ರೂಪಾಯಿ. ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,739 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1547 ರೂಪಾಯಿ, ಗರಿಷ್ಠ 1855 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 2806 ರೂಪಾಯಿ, ಗರಿಷ್ಠ 6309 ರೂಪಾಯಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪಾ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ.

ಗೆಲೆ ಹೆಣ್ಣೆ.